ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,500 ರೂಪಾಯಿಗಳು, ಅರೇಬಿಕಾ ಚೆರಿ 13,800 ರೂಪಾಯಿಯಿಂದ 15,500 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,750 ರೂಪಾಯಿಗಳು, ರೊಬೆಸ್ಟಾ ಚೆರಿ 10,400 ರೂಪಾಯಿಯಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ಸುಳ್ಯದ ಗಾಂಧಿನಗರದಲ್ಲಿ ವಾಸವಿದ್ದ ದೇವರಗುಂಡ ದಿವಂಗತ ಸುಬ್ಬಣ್ಣನವರ ಮಗ ದೇವರಗುಂಡ ಎಸ್ ಕುಶಾಲಪ್ಪ ಇಂದು ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ನಿವೃತ್ತ ಪ್ರಿನ್ಸಿಪಲ್ ದೇವರಗುಂಡ ಎಸ್ ಕುಶಾಲಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸುರ್ಲಭಿ ಗ್ರಾಮ ಕಾರಣನ ಗೌಡಂಡ ಬಿದ್ದಪ್ಪ ಚಾಮಣಿ ಅಯ್ಯಂಗ ಇಂದು ಮರಣಪಟ್ಟಿತು. 76 ಬೈತರ ಗೌಡಂಡ ಬಿದ್ದಪ್ಪ ಚಾಮಣಿ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ ದಂಡಗಂಟೆಗೆ ಒಕ್ಕ ತೂಟಂಗಳತ್ತು ನಡಪ. ಹರಿಹಾರ ಕುಂದೂರು ಕಾರಳನ ಮನ್ನೆರ ಪೌತಿ ಗಣೇಶ್ ಬೊಪ್ಪಯ್ಯಂಡ ಪೊಣ್ಣು ಮಲ್ಲಿಗೆ ಪಾರ್ವತಿ ಅಯ್ಯಂಗ ಇಂದು ಮರಣಪಟ್ಟಿತು. 76 ಬೈತರ ಮನ್ನೆರ ಮಲ್ಲಿಗೆ ಪಾರ್ವತಿ ಇಂಗಡ ತಾಮನೆ ಮಾಣಿರ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಮಧ್ಯಾಹ್ನತರ ಒಳಲು ಅಯ್ಯಂಡ ಸ್ವಂತ ಮನೆಯಲ್ಲಿ ನಡಪ. ಮೂಲತಾ ಮಾದಾಪುರ ಗರ್ವಾಲೆ ಕಾರಳನ ಹಾಡಗೇರಿಲಿ ವಾಸಯಂಜ ರಿಟೈರ್ಡ್ ಆಡಿಟರ್ ಪಾಸುರ ಬೋಪಯ್ಯ ಬೊಳ್ಳು ಅಯ್ಯಂಗ ನಿನಾಂದು ಮರಣಪಟ್ಟಿತು. 76 ಬೈತರ ಪಾಸರ ಬೋಪಯ್ಯ ಬೊಳ್ಳು ಅಯ್ಯಂಗಡ ಚಾವುತಡಿನ ಹಾಡಗಿರಲುಳ್ಳ ಸ್ವಂತ ಮನೆಯಲ್ಲಿ ನಾಳೆ ಪೊಲಾಕ 11 ಗಂಟೆಗೆ ತನೆ ಬೆಚ್ಚಿತು. ಮಧ್ಯಾಹ್ನ 12 ಗಂಟೆಗೆ ಗರ್ವಲಲ್ಲುಳ್ಳ ಪಾಸರ ಒಕ್ಕ ತೂಟಂಗಳತ್ತು ಆಕಿರಿ ಕಾರ್ಯ ನಡಪ. ಬೊಳ್ಳುಮಾಡ ಕುಂಜಲಗೇರಿ ಗ್ರಾಮತರ ಪೌತಿ ಚೊಟ್ಟೆರ ಅಪ್ಪಯ್ಯ ಅಯ್ಯಂಗಡ ಪೊಣ್ಣು ಚೊಟ್ಟೆರ ಶೀಲಾ ಅಪ್ಪಯ್ಯ ಶೀಲಾವತಿ ಇಂದು ಮರಣಪಟ್ಟಿತು. 68 ಬೈತರ ಚೊಟ್ಟೆರ ಶೀಲಾ ಅಪ್ಪಯ್ಯ ಶೀಲಾವತಿ ಇಂಗಡ ತಾಮನೆ ಚನ್ನಂಡ ಇಂಗಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 1:30 ಮೀದ ಕುಂಜಲಗೇರಿ ಚೊಟ್ಟೆರ ಒಕ್ಕ ತೂಟಂಗಳತ್ತು ನಡಪ. ಸುದ್ದಿ ಜೊಂಪೆ ಪ್ರಸಾರ. ಸುದ್ದಿ ಜೊಂಪೆ ಪ್ರಸಾರ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಸಣ್ಣ ಮಕ್ಕಳ ಸುಪ್ತ ಪ್ರತಿಭೆನ ಅನಾವರಣೊಟ್ಟಿಗೆ ಸಾಮಾಜಿಕ ವ್ಯವಹಾರಗಳ ಬಗೆಯಲ್ಲಿ ಅರಿವು ಮೂಡಿಸುವ ಮಕ್ಕಳ ಸಂತೆ ಸೇರಿದಂಗೆ ವೈವಿಧ್ಯಮಯ ಕಾರ್ಯಕ್ರಮದೊಟ್ಟಿಗೆ ಮಕ್ಕಳ ದಸರಾ ಉತ್ಸವ ಗಾಂಧಿ ಮೈದಾನದಲ್ಲಿ ಗೌಜಿ ಆಡಂಬರಂದ ಮೂಡಿಬಾತ್. ಇಂದು ಮಡಿಕೇರಿ ನಗರ ದಸರಾ ಸಮಿತಿ ದಸರಾ ಸಾಂಸ್ಕೃತಿಕ ಸಮಿತಿ ಕಡೆಯಿಂದ ರೋಟರಿ ಮಿಸ್ಟಿ ಹಿಲ್ಸ್ ಕುಡುಕುಟಂದ ಮಕ್ಕಳ ಸಂತೆ ನಡೆದು ಜಾಸ್ತಿ ಬೇರೆ ಬೇರೆ ಶಾಲೆನ ವಿದ್ಯಾರ್ಥಿ ತಂಡಗ ಕೂಡಿಯಾಡಿದ್ದು ನಾಡಲ್ಲಿ ಬೆಳೆಸಿದ ಎಲ್ಲಾ ತರದ ಸೊಪ್ಪು ತರಕಾರಿಗ ಹಣ್ಣುಗ ಪಾನಿಪುರಿ ಮಸಾಲಾಪುರಿ ತಂಪು ಪಾನೀಯ ಸೇರಿದಂಗೆ ತಿಂಡಿ ವ್ಯಾಪಾರ ಎಲ್ಲವೂ ಕೂಡ ಜನ ಕಣ್ತುಂಬಿಸಿಕೊಂಡು ಹಂಗೆ ವಹಿವಾಟು ಕೂಡ ಮಾಡ್ದು. ಕಿರುಮಂಟಪ ಪೌರಾಣಿಕ ಮಂಟಪಗ ವಿಶೇಷ ಆಗಿತ್ತು. ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ ಜಿಲ್ಲಾಧಿಕಾರಿಗ ಮಕ್ಕಳ ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳ್ಕೊಂಬಕ್ಕೆ ಮಕ್ಕಳ ಸಂತೆ ಸಹಕಾರಿಯಾದೇತ ಅವು ಹೇಳದು. ಈ ಬಗೆಲಿ ಮಕ್ಕ ಜಾಸ್ತಿ ಸಂಖ್ಯೆಯಲ್ಲಿ ಕೂಡಿಯಾಡಿದ್ದು ವಿಶೇಷತ ಅವು ಕಿವಿಮಾತು ಕೊಟ್ಟು